10 ಮಾತ್ರ ಸುರ್ಪಾಕ ತಾಳ. Thank you. ನಾಲ್ಕು ಮಾತ್ರ ಕೆರವ ತಾಳ. ಶಿಶುನಾಳ ಶರೀಫರ ತತ್ವಪದ ನಾಲ್ಕು ಮಾತ್ರ ಕೆರವಾ ತಾಳ. Thank you. ಇದುವರೆಗೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಲಾವಿದರಾದ ಚಂದ್ರಹಾಸ ಸತ್ಯಪ್ಪ ಗುರವ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು ಕೇಳಿದಿರಿ. ಈಗ ಕೇಳಿ ಕೆಲವು ತತ್ವ ಪದಗಳನ್ನ. ಕಳಿತ ತಂಗಿ ಮುತ್ತು ಕಳಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಸುತ್ತೆಲ್ಲ ನೋಡಿದರು ಸಿಗದೆ ಹೋಯಿತ ಸುತ್ತೆಲ್ಲ ನೋಡಿದರು ಸಿಗದೆ ಹೋಯಿತ ಸಿಗದೆ ಹೋಯಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಬೆಳಕಿನ ಮುತ್ತು ಇರುಳು ಪಣತಿಯ ಮುತ್ತು ಹಗಲು ಬೆಳಕಿನ ಮುತ್ತು ಇರುಳು ಪಣತಿಯ ಮುತ್ತು ಹಗಲಳಿದು ಇರುಳಾಗು ಮಬ್ಬು ಸಂಜೆಯ ಹೊತ್ತು ಹಗಲಳಿದು ಇರುಳಾಗು ಮಬ್ಬು ಸಂಜೆಯ ಹೊತ್ತು ಮಬ್ಬು ಸಂಜೆಯ ಹೊತ್ತು ತಂಗಿ ಮುತ್ತು ಕಳಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಹೊಳೆವಾ ತಿಳಿಮುತ್ತು ಮುತ್ತು ಕಳೀತ ತಂಗಿ ಮುತ್ತು ಕಳೀತ ಚಿತ್ತದ ಮುತ್ತು ಅಂತರಾತ್ಮದ ಮುತ್ತು ಕಾಂತ ಕೊಡಿಸದ ಮುತ್ತು ಸಂತ ಕಾಣದ ಮುತ್ತು ಶಾಂತ ಚಿತ್ತದ ಮುತ್ತು ಅಂತರಾತ್ಮದ ಮುತ್ತು ಕಾಂತ ಕೊಡಿಸದ ಮುತ್ತು ಸಂತ ಕಾಣದ ಮುತ್ತು ಮುತ್ತು ಕಣಿತ ತಂಗಿ ಮುತ್ತು ಕಣಿತ ಕಳಿತ ತಂಗಿ ಮುತ್ತು ಕಳಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಆತ್ಮಜ್ಞಾನದ ಮುತ್ತು ಜ್ಯೋತಿಯೊಳಗಿನ ಮುತ್ತು ಆತ್ಮಜ್ಞಾನದ ಮುತ್ತು ಜ್ಯೋತಿಯೊಳಗಿನ ಮುತ್ತು ಆತ್ಮ ಪರಮಾತ್ಮದ ಭೇದ ತಿಳಿಯದ ಮುತ್ತು ಆತ್ಮ ಪರಮಾತ್ಮದ ಭೇದ ತಿಳಿಯದ ಮುತ್ತು ಭೇದ ತಿಳಿಯದ ಮುತ್ತು ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಮುತ್ತು ಕಳಿತ ತಂಗಿ ಮುತ್ತು ಕಳಿತ ಸುತ್ತೆಲ್ಲ ನೋಡಿದರು ಸಿಗದೆ ಹೋಯಿತ ಸುತ್ತೆಲ್ಲ ನೋಡಿದರು ಸಿಗದೆ ಹೋಯಿತ ಸಿಗದೆ ಹೋಯಿತ ಮುತ್ತು ಕಣಿತ ತಂಗಿ ಮುತ್ತು ಕಣಿತ ಉಡಿ ಅಕ್ಕಿ ಅಡವಿ ದಾರಿ ಘಚ್ಚಿ ಬಂದವರು